ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ಸೋಮರ್ಪೇಟೆ ತಾಲೂಕು ಉಲುಗುಲಿಯ ಕಾಫಿ ಕೃಷಿಕರಾದ ಬಿಎಸ್ ಶಂಕರ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇದಾದ ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಕೆಳಗರೆ ಸೋಮಾರ್ಪೇಟೆ ತಾಲೂಕು ಶುಂಠಿಕೊಪ್ಪ ಸಮೀಪದ ಉಲುಗುಲಿ ಗ್ರಾಮದ ಪನ್ಯಾತೋಟದ ಎಸ್ ಬಿ ಶಂಕರ್ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. 85 ವರ್ಷ ವಯಸ್ಸಿನ ಶಂಕರ್ ಅವರು ಈಗಲೂ ಲವಲವಿಕೆಯಿಂದ ತೋಟವನ್ನ ನೋಡಿಕೊಳ್ತಿದ್ದಾರೆ. ಮಗ ಸಂದೇಶ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಶಂಕರಣ್ಣ, ತಮಗೆ 85 ವರ್ಷ ವಯಸ್ಸು, ಆರೋಗ್ಯ ಹೇಗಿದೆ ತಮ್ದು? ಅದಕ್ಕೆ ಸಾಧಾರಣ ಚೆನ್ನಾಗಿದ್ದೇನೆ. ಕಾಲು ತುಂಬ ನೋವು ಇದೆ, ವಾಕ್ ಮಾಡಕ್ ಆಗೋದಿಲ್ಲ. ಕಾರ್ನಲ್ಲಿ ತಿರುಗಾಡ್ತಾ ಇರ್ತೇನೆ, ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೇನೆ. ಕೊರಗಲ್ಲಿ ಹೈಸ್ಕೂಲ್ ಅಧ್ಯಕ್ಷ ಆಗಿದ್ದೇನೆ. ಶುಂಠಿಕೊಪ್ಪದಲ್ಲಿ ರಾಮಮಂದಿರ ರಾಮ ಟ್ರಸ್ಟ್ ಅಧ್ಯಕ್ಷನಾಗಿದ್ದೀನಿ. ಅದು ಸೋಷಿಯಲ್ ಕೆಲಸ ಮಾಡ್ತಾ ಇದ್ದೀನಿ. ಅವತ್ತಿನ ಭತ್ತದ ಬೆಳೆನ ಜಾಸ್ತಿ ಇಂಟ್ರೆಸ್ಟ್ ಮಾಡಿ ಬರ್ತಾ ಇದ್ದೆ. 62ನೇ ವರ್ಷದಲ್ಲಿ ಬೆಸ್ಟ್ ಅಗ್ರಿಕಲ್ಚರ್ ಇನ್ ಕರ್ನಾಟಕ. ಓಹೋ, 1962ರಲ್ಲೇ ನಿಮಗೆ ಪ್ರಶಸ್ತಿ ಬಂದಿದೆ. ಯಾವ ತಳಿ ಬೆಳೆದಿದ್ರಿ ಆಗ? ಅದು ನಮ್ಮ ಲೋಕಲ್ ವೆರೈಟೀಸ್. ಓಹೋ, ಕಿರಿಬಿಡಿಯ, ರತ್ನ ಚೂಡಿ, ಗಣ ಭತ್ತ. ಓಹೋ, 1962ರಲ್ಲಿ ಎಷ್ಟು ಬೆಳೀತಾ ಇದ್ರಿ ಭತ್ತನ? ಅವತ್ತೊಂದು 20 ಕ್ವಿಂಟಲ್ ಪರ್ ಏಕರ್ ಬರ್ತಾ ಇತ್ತು. ಒಟ್ಟು ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ರಿ? ನಾವು 25 ಎಕರೆ ಮಾಡ್ತಾ ಇದ್ದು. ಹಬ್ಬ, ಸಾಕ್ತಾ ಇದ್ದೆ. ಈಗಲೂ ಭತ್ತ ಬೆಳಿತೀರಲ್ವಾ? ಈಗ ಸ್ವಲ್ಪ ಕಮ್ಮಿ ಮಾಡಿದ್ರೆ. ಈಗ ಎಷ್ಟು ಸಾಗುವಳಿ ಮಾಡ್ತೀರಿ? ಈಗ ಬರೀ 4 ಎಕರೆ ಮಾತ್ರ ಭತ್ತ ಮಾಡ್ತೇನೆ. ಅಲ್ಲ, 4 ಎಕರೆ ಆದ್ರೂ ಏನ್ ಕಡಿಮೆ ಇಲ್ಲ. ಈಗಲೂ ಯಾವ ತಳಿಯನ್ನ ಬಳಕೆ ಮಾಡ್ಕೊಳ್ತೀರಿ? ನಾವೀಗ ಒಂದು ವರ್ಷ ಮದುವೆ ಹೋಗ್ತಾ ಒಂದು ತನು ಹಾಕ್ತೇನೆ. ತಾವು ಏನ್ ಓದಿದ್ದು ಶಂಕರಣ್ಣ ಅವ್ರೆ? ನಾನು ಜಾಸ್ತಿ ಸ್ಕೂಲ್ ಹೋಗ್ಲಿಲ್ಲ, ಓದಿ ಬರೀ 7ನೇ ಕ್ಲಾಸ್ ಮಾತ್ರ. ಅಲ್ಲಿ ನಂಗೆ ಸಹಕಾರ ರಂಗದಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು. ಶುಂಠಿಗಪ್ಪ ಸಹಕಾರ ಬ್ಯಾಂಕ್ನ ಅಧ್ಯಕ್ಷನಾಗಿದ್ದೆ 13 ವರ್ಷಗಳ ಕಾಲ. ಮೈಸೂರಿನಲ್ಲಿ ಕಾಫಿ ಪ್ರೊಸೆಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ಅದರ ಅಧ್ಯಕ್ಷನಾಗಿ 15 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್, ಅಲ್ಲಿ 3 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿ, ಕೃಷಿಯಲ್ಲೂ ಏನು ಕಡಿಮೆ ಇಲ್ಲ ಅಲ್ವಾ? ಕೃಷಿ ಕಡಿಮೆ ಇಲ್ಲ. ಸಹಕಾರ ಯಾವಾಗ ಹೋದ ಕೃಷಿ ಇಂಟ್ರೆಸ್ಟ್ ಕಡಿಮೆ ಆಯ್ತಾ ಬಂತು. ಅಷ್ಟು ಮಗ ಬಂದ, ಮಗ ನೀನ್ ನೋಡ್ಕಪ್ಪ ಅಂತ ಹೇಳಿ ಬಿಟ್ಟಿದ್ದೆ. ನನಗೆ ಕಾಫಿ ಮತ್ತೆ ಮೆಣಸು ಅವರು ಇಂಟ್ರೆಸ್ಟ್ ನೋಡ್ತಾ ಇದಾರೆ. ಒಟ್ಟು ಕಾಫಿ ತೋಟ ಎಷ್ಟಿದೆ ಮತ್ತು ಭತ್ತ ಇತರೆ ಜಾಗ ಸೇರ್ಕೊಂಡು ಹಿಡುವಳಿ? ಕಾಫಿ 100 ಎಕರೆ ಇದೆ. 100 ಎಕರೆ, ಅದರೊಳಗಡೆ ಭತ್ತ ಸೇರ್ಕೊಳ್ಳುತ್ತೆ. ಈಗ 4 ಎಕರೆ ಮಾತ್ರ ಭತ್ತ ಮಾಡ್ತೀವಿ, ಬಾಕಿಲ್ಲ ಅದನ್ನ ಕಾಫಿ ಕನ್ವರ್ಟ್ ಮಾಡ್ಬಿಟ್ಟಿದ್ವಿ. 100 ಎಕರೆ ಕಾಫಿ ತೋಟವನ್ನ ಹಂತ ಹಂತವಾಗಿ ಮಾಡಿದ್ರೆ ಅಥವಾ ಒಂದೇ ಸಾರಿಗೆ ಬೆಳೆಸಿದ್ದ? ಅಜ್ಜನ ಕಾಲದಿಂದ ತೋಟ ಹಾಕೊಂಡ್ಬಂದಿದ್ರು. ಯಾವ್ದಾದ್ರು ತಳಿ ಇದೆ? ಅದು ಅರೇಬಿಕಾ 705 ಇತ್ತು ಮೊದಲು, ಈಗ ಚಂದ್ರಗಿರಿ ಆಗ್ತಾ ಇದೀವಿ. ಸ್ವಲ್ಪ ಪೋರ್ಷನ್ ರೋಬಸ್ಟಾ ಮಾಡಿದೀವಿ. ರೋಬಸ್ಟಾದಲ್ಲಿ 2 ವೆರೈಟಿ ಇದೆ, ಡಾರ್ಫ್ ಒಂದಿದೆ, ಅದನ್ನ ಸ್ವಲ್ಪ ಹೇಳ್ತಾ ಇದೀವಿ. ಡಾರ್ಫ್ ರೋಬಸ್ಟಾ ಅದು ಎಷ್ಟು ಎಕರೆ ಇದೆ? ಅದೊಂದು 10 ಎಕರೆ ಇದೆ. ಚಂದ್ರಗಿರಿ ಎಷ್ಟಿದೆ? ಚಂದ್ರಗಿರಿ ಸಪರೇಟ್ ಆಗಿಲ್ಲ, ಅದು ಇದ್ರೊಳಗೆ ಮಿಕ್ಸ್ ಹಾಕೊಂಡು ಹೋಗ್ತಾ ಇದೆ. ಹೋದ್ರೆ ಚಂದ್ರಗಿರಿ ಹಾಕೊಂಡು ಬರ್ತಾ ಇದೆ. ಚಂದ್ರಗಿರಿ ಸಪರೇಟ್ ಬ್ಲಾಕ್ ಮಾಡಿಲ್ಲ. 85 ವರ್ಷ ವಯಸ್ಸಿನಲ್ಲೂ ನೀವು ಹೊರಗಡೆ ತಿರುಗಾಡ್ತೀರಿ ಮತ್ತೆ ಆಸಕ್ತಿಯನ್ನು ಇಟ್ಕೊಂಡಿದ್ದೀರಿ ಅಲ್ವಾ? ಈಗ ಕೊಡಗಲ್ಲಿ ನಾಡ ಹೈಸ್ಕೂಲ್ನ ಸ್ಥಾಪನೆ ಮಾಡಿ 60 ವರ್ಷಗಳು ಕಳೀತು. ಸ್ಥಾಪಕ ಮೆಂಬರ್ ಆಗಿದ್ದೇನೆ, ಇವತ್ತು 35 ವರ್ಷ ಅಧ್ಯಕ್ಷರಾಗಿದ್ದೇನೆ. ಕಾಫಿ ತೋಟದಲ್ಲಿ ಕಾಳುಮೆಣಸು ಇದೆ ಅಲ್ವಾ? ತೋಟದಲ್ಲೆಲ್ಲ ಕಾಳುಮೆಣಸು ಇದೆ, ಸಿಲ್ವರ್ ಮರಕ್ಕೆ ಮತ್ತೆ ಬೀಟೆ ಮರ ಇದಕ್ಕೆಲ್ಲ ಹಚ್ಚಿದ್ದೇವೆ. ಚೆನ್ನಾಗಿದೆ. ಈಗೆಲ್ಲ ಪೂರ್ತಿ ಮಗ ನೋಡ್ಕೊಳ್ತ ಡೀಟೇಲ್ಸ್ ಅವ್ನು ಕೊಡ್ತಾನೆ. ಹೌದು, ಅವ್ರ ಜೊತೆಗೆ ಮಾತಾಡ್ತೀವಿ. ಡೈರಿ ಇಂಟ್ರೆಸ್ಟ್ ಇತ್ತು, ಡೈರಿ ಸಾಕಿದ್ದೆ ಮೊದಲು. ಹೌದಾ? 20 ಹಸುಗಳು ಮುಡಿಗಿದ್ದೆ, ಜರ್ಸಿಗಳನ್ನ. ಇದೆಲ್ಲ ಇದ್ದು ರಾಜಕೀಯ ಜಾಸ್ತಿ ಆಯ್ತು, ರಾಜಕೀಯಕ್ಕೆ ಹೋದ್ಮೇಲೆ ಸಹಕಾರ ಸಂಘಗಳಿಗೆ ಹೋದ್ಮೇಲೆ ಈ ಇಂಟ್ರೆಸ್ಟ್ ಕಡಿಮೆ ಆಯ್ತಾ ಬಂದ. ಈಗ ಹಸುಗಳು ಸಾಕ್ತಾ ಇದೀರಾ ಅಥವಾ ಇಲ್ವಾ? ಇಲ್ಲ, ಈಗ ಅದ ಸಾಕ್ತಾ ಇಲ್ಲ. ಆದ್ರೂ ಆಗಿನ ನೆನಪು ಕಡ್ತಾ ಇರತ್ತೆ, ನಾವು ಯಾಕೆ ಬಿಟ್ವಿ ಅಥವಾ ಈಗಲೂ ಸಾಕ್ಬಹುದಲ್ಲ ಅಂತ ಅಲ್ವಾ? ಹೌದು, ಡಿಸೇಬಲ್ ಆದ್ರೆ ಸ್ವಲ್ಪ ತೊಂದರೆ ಆಯ್ತಮ್ಮ ಅಂತ ಕಾಲಿಗೆ, ಆಯ್ತಾ, ಅದ್ರ ಮೇಲೆ ಕಮ್ಮಿ ಮಾಡ್ಬಿಟ್ಟೆ. ಕಾಲು ಏನಾದ್ರೂ ತೊಂದರೆ ಆಯ್ತಾ ಅಥವಾ ವಯಸ್ಸಿನ ಹುಟ್ಟಿದ ಮೇಲೆ ನನಗೆ ಪಾರ್ಶ್ವಾಯಿತು, ಆದ್ರೂ ನಾನು ಎಲ್ಲ ಕಡೆ ವಾಕ್ ಮಾಡ್ತಾ ಇದ್ದೆ. ವಿಧಾನಸೌಧ ಟಾಪಿಕ್ ಹತ್ತಿ ಹೋಗ್ತಾ ಇದ್ದೆ ಕೆಳಗಡೆಯಿಂದ. ಬ್ಯಾಂಕಿನ ಆಫೀಸ್ ಇದ್ದಿದ್ದು ಚಾಮರಾಜಪೇಟೆ ಬೆಂಗಳೂರಲ್ಲಿ, ಅಲ್ಲಿ ಸಹ ಅಪ್ಸ್ಟೇರ್ಸ್ ಹತ್ತಿ ಹೋಗಿ ಕೆಲಸ ಮಾಡ್ತಾ ಇದ್ದೆ. ನಮಗೆ ಅದೇ ಸ್ಟೇಟ್ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದ್ರೆ 300 ಜನ ಎಂಪ್ಲಾಯೀಸ್ ಇದ್ರು ಅದಕ್ಕೆ. ಓಲ್ ಆಫ್ ಕರ್ನಾಟಕ 174 ಬ್ರಾಂಚ್ ಇತ್ತು ಅದಕ್ಕೆ. 3 ವರ್ಷ ಕೆಲಸ ಮಾಡಿದೆ ಸರ್ಕಾರ ನೇಮಿಸಿತ್ತು ಅಲ್ಲಿಗೆ. ಸರ್ಕಾರ ಹೋಯ್ತು, ಅದನ್ನ ಬಿಟ್ಟು ಬಂದೆ. ಅದರಿಂದ ಮೈಸೂರಿನಲ್ಲಿ ಕಾಫಿ ಮಾತ್ರ 15 ವರ್ಷಗಳ ಕಾಲ ಅಧ್ಯಕ್ಷನಾಗಿ 23 ವರ್ಷ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ಸಾಕಾಯ್ತು, ವಯಸ್ಸಾಯ್ತು, ಅಲ್ಲಿಂದ ಬಿಟ್ಟು ಬಂದೆ. ಈಗ ಎಷ್ಟು ವರ್ಷಗಳಿಂದ ನೀವು ಲವಲವಿಕೆಯಿಂದ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ? ಈ ಕಾಲೆ ತೊಂದರೆಯಾಗಿ ನನಗೆ 30 ವರ್ಷಗಳ ಕಾಲಿತ್ತು. ಅದು ಬೆಳಿಗ್ಗೆ ಕಾರಲ್ಲಿ ಕೂತ್ಕೊಳ್ತೇನೆ, ಕಾರಲ್ಲಿ ತೋಟ ಕಡೆ ಹೋಗ್ತೇನೆ, ಕಾರಲ್ಲಿ ಪಾರ್ಕ್ ಮಾಡ್ತಾರೆ ಕೆಲಸ ಮಾಡೋ ಜಾಗದಲ್ಲಿ. 12:30 ವರೆಗೂ ಅಲ್ಲಿ ಕೆಲಸ ನೋಡ್ಕೊಂಡಿರ್ತೇನೆ. ಅಲ್ಲಿಂದ ಬಂದ್ ಮನೆ ರೆಸ್ಟ್ ಮಾಡ್ಬಿಡ್ತೇನೆ, ಮತ್ತೆ ಎಲ್ಲೂ ಹೋಗಲ್ಲ. ಟಿವಿ ನೋಡ್ಕೊಂಡು ತುಂಬಾ ಇದ್ಬಿಡ್ತೇನೆ ಅಷ್ಟೇ ದಿನ ತಿರಿ. ಇನ್ನು ಸಕ್ಕರೆ ಕಾಲೆ, ರಕ್ತದೊತ್ತಡ ಅದ ಇದಂತ ಅದೆಲ್ಲ ಮೆಡಿಕಲ್ ಚೆಕ್ಅಪ್ ಮಾಡ್ಕೊಳ್ತೇನೆ. ದೇವರಿಂದ ಇವತ್ತು ಚೆನ್ನಾಗಿ ನಡ್ಕೊಂಡು ಪಾರ್ಶ್ವಾಗಿ ಬಂದು 70 ವರ್ಷ ಆಯ್ತಾ ಬಂತು. ಹೌದಾ? ಹೌದು. ಹಾಗೆ ವಾಕ್ ಮಾಡ್ತಾ ಇದ್ದೆ, ಬಾತ್ರೂಮ್ ಜಾರಿ ಬಿದ್ದಾಗ ಕಾಲಿಗೆ ಪೆಟ್ಟಾಯ್ತು, ಪಾರ್ಶ್ವಾಗಿ ಕಾಲಿಗೆ. ಅದನ್ನ ಹೊರಗಡೆ ವಾಕ್ ಮಾಡೋದು ಕಷ್ಟ ಆಗ್ತಾ ಬಂದೆ. ನಿಮ್ಮ ತಂದೆಯವರು ಸಂಪಾದನೆ ಮಾಡಿದ್ದು ಜಮೀನಲ್ದಲ್ಲೇ ತೋಟದಲ್ಲೇ, ಮತ್ತೆ ನೀವು ಹೆಚ್ಚಿಗೆ ತೆಗೆದುಕೊಂಡ್ರ ಅಲ್ಲಿ ಯಾವ್ದನ್ನು ತಮ್ಮಂದರಿ ಕೊಟ್ಬಿಟ್ಟಿದ್ರೆ. ಹೌದ್ರಾ? ಅದನ್ನ 100 ಎಕರೆ ಅದನ್ನ ತಗೊಂಡು ತಮ್ಮಂದರಿ ಕೊಟ್ಟಿದ್ದಾನೆ. ಸರಿನೆ. ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂತ ಬಂತ, ಸಹಕಾರಿ ಕ್ಷೇತ್ರದಲ್ಲೂ ಕೈ ಆಡಿಸಿ ಬಂದಿದ್ರಿ, ಮತ್ತೆ ಲವಲವಿಕೆಯಿಂದ ಕೆಲಸ ಮಾಡ್ಕೊಂತ ಬಂದಿದ್ರಿ ಅಲ್ವಾ? ಹೌದು ಹೌದು. ನಾನು ಪಂಚಾಯತಿ ಮೆಂಬರ್ ಆಗಿದ್ದೆ, ಸೋಮಪೇಟೆ ತಾಲೂಕು ಬೋರ್ಡ್ ನ ಅಧ್ಯಕ್ಷನಾಗಿದ್ದೆ ಮೊದಲು. ಅದ್ರಲ್ಲಿ ಕೆಲಸ ಮಾಡಿದ್ದೇನೆ. ಸುಮಾರು ಕಡೆಗೆ ನಿಮ್ಮ ಸೇವೆ ಸಲ್ಲಿದೆ ಅಲ್ವಾ? ಹೌದು ಹೌದು. ಅಲ್ಲಿಂದ ಹಾರಂಗಿ ರಿಹಾಬಿಲಿಟೇಷನ್ ಅಲ್ಲೂ ಕೆಲಸ ಮಾಡಿದ್ದೇನೆ. ಡ್ಯಾಮ್ ಕಟ್ಟಿದಾಗ ತುಂಬಾ ಜನಕ್ಕೆ ತೊಂದರೆ ಆಯ್ತಲ್ಲ, ಅವ್ರನ್ನೆಲ್ಲ ರಿಹಾಬಿಲಿಟೇಟ್ ಮಾಡಿ ಅವರು ಎಲ್ಲ ಸೆಟ್ಲ್ ಮಾಡೋಕೆ ಕಮಿಟಿ ಇದ್ದೆ. ನಾನು ಕೆಲಸ ಮಾಡ್ತಾ ಇದ್ದೆ, 8 ವರ್ಷ ಕಾಲ ಕೆಲಸ ಮಾಡಿದ್ದೆ ಅದರಲ್ಲಿ. ಕುಂಡ್ರೋ ಮುಖ್ಯಮಂತ್ರಿ ಆಗಿದ್ರು, ಅವರ ಗೈಡ್ನೆಸ್ ನಲ್ಲಿ ಮಾಡ್ತಾ ಇದ್ದೆ. ಅಷ್ಟಾಗಿ ಓದ್ದೇ ಇದ್ರು ನೀವು ಚಾಕಚಕ್ಯತೆಯಿಂದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಹೌದು, ಕೆಇಬಿ ಬೋರ್ಡ್ ಮೆಂಬರ್ ಆಗಿದ್ದೆ. ನಿಮ್ದೇ ಆದ ಒಂದು ಚಟುವಟಿಕೆ ಕುರಿತಾದ ಪುಸ್ತಕ ಏನಾದರೂ ಪ್ರಕಟ ಮಾಡಿದಿರಾ? ಇಲ್ಲ ಇಲ್ಲ, ಏನ್ ಮಾಡಿದ. ಆದ್ರೂ ಬರೆದಿಟ್ಟಿದ್ದೀರಿ ಅಥವಾ ನೆನಪಿನಲ್ಲಿ ಇದಾವೆ ಎಷ್ಟೋ ಸಂಗತಿ? ಮನೆಯಲ್ಲಿ ಯಾರ್ಯಾರು ಇದ್ದೀರಿ ತಾವು? ನಾನು ಶ್ರೀಮತಿಯವರಿದ್ದಾರೆ, ಮಗ ಮತ್ತೆ ಸೊಸೆ ಇದ್ದಾರೆ, ಮೊಮ್ಮಗ ಇದ್ದಾನೆ. ಮೊಮ್ಮಗ ಟೆಸ್ಕೋ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಿನಲ್ಲಿ. ಈಗ ಲಾಕ್ಡೌನ್ ಇಲ್ಲಿ ಬಂದಿದ್ದಾನೆ ಅಷ್ಟೇ, ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ದಾನೆ. ನಿಮ್ಮ ಶ್ರೀಮತಿಯವರ ಹೆಸರೇನಂದ್ರಿ? ಶೈಲ ಅಂತೇಳಿ. ಅವರು ನಿಮ್ಮ ಚಟುವಟಿಕೆಗಳಿಗೆ ಸಕ್ರಿಯವಾಗಿ ಕೈ ಜೋಡಿಸಿದರೆ, ಸಹಕರಿಸಿದಾರೆ ಅಲ್ವಾ? ಹೌದು ಹೌದು, ಭಾಗವಹಿಸ್ತಾರೆ, ಸಹಾಯ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಮ್ಮ ಕೆಲಸಕ್ಕೆ ಬಾರಿ ಪೇಷನ್ಸ್ ಬೇಕು ನೋಡಿ ಇವರಿಗೆ ಅಲ್ವಾ? ನಾವು ಬರೋದೆಷ್ಟೊತ್ತಿಗೋ, ಊಟ ಮಾಡೋದೆಷ್ಟೊತ್ತಿಗೋ, ಯಾರು ಯಾರ ಮುಂದೆ ಮಾತಾಡ್ಬೇಕು, ಫೋನ್ ಮುಂದೆ ತಗೊಳ್ಬೇಕು ನಾವು, ಹಾಗಿತ್ತು ಆ ಕಾಲ. ಈ ಕಮ್ಮಿ ಮಾಡ್ಕೊಂಡಿದ್ದೇನೆ, ಈಗ ಯಾಕೆ ಕಮ್ಮಿ ಮಾಡಿದ್ದಾನೆ. ಹೌದು. ಸಂದೇಶ್ ಅವರು ಏನ್ ಓದಿದ್ರು? ಸಂದೇಶ್ ಅವರು BA ಓದಿದ್ದಾರೆ. BA? ಮಗ ವಿದ್ಯಾಭ್ಯಾಸ ಮಾಡ್ಕೊಂಡು ಮತ್ತೆ ಕೃಷಿಗೆ ಮರಳಿದರೆ ಈಗ ಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಅಲ್ವಾ? ಹೌದು. ನನಗೆ 2 ಜನ ಗಂಡು ಮಕ್ಕಳು, ಇಬ್ರು ಕೃಷಿಗೆ ಬಂದ, ಒಬ್ಬ ಮೈಸೂರು ಇದ್ದಾನೆ, ರಿಯಲ್ ಎಸ್ಟೇಟ್ ಮಾಡ್ತಾನೆ, ಮತ್ತು ಈಗ ತೋಟಕ್ಕೆ ಬಂದು ಹೋಗ್ತಾ ಇರ್ತಾನೆ. ಸೇರ್ಕೊಟ್ಟಿದ್ದಾನೆ. ಸಂದೇಶ್ BA ಓದಿದ್ರು, ವ್ಯವಸಾಯ ತುಂಬಾ ಇಷ್ಟ ಅವನಿಗೆ. ಕಾಳು ಮೆಣಸಿನ ಬಗ್ಗೆ ತುಂಬಾ ಮುತುವರ್ಜಿ ಅವನಿಗೆ. ಹೌದ್ರಾ? ತೋಟಕ್ಕೆಲ್ಲ ಸಗಣಿ ಗೊಬ್ಬರ ಮತ್ತಿನ್ನು ಬೇರೆ ಬೇರೆ ಗೊಬ್ಬರದ ಮೂಲ ಕಾಂಪೋಸ್ಟ್ ಹಾಕ್ತೇವೆ, ಕೆಮಿಕಲ್ ಹಾಕ್ತೇವೆ, ಕಾಂಪೋಸ್ಟ್ ಜಾಸ್ತಿ ಹಾಕ್ತೇವೆ. ಬೆಳೆ ಮಾಡ್ತೀರಾ ತಾವು? ಅಪಾರ್ಟ್ಮೆಂಟ್ ಮಾಡ್ತೇವೆ. ಪಲ್ಪರ್ ಇಟ್ಕೊಂಡಿದ್ದೀರಿ ಅಲ್ವಾ? ಮಾಡಿ ಕಳ್ಸೋದು ನಮ್ಮ. ಹೇಳಿ, ನಮ್ಮ ಯುವಕರಿಗೆ ಮತ್ತೆ ನಮ್ಮ ಸಾರ್ವಜನಿಕರಿಗೆ ನಿಮ್ಮ ಸಂದೇಶ ಏನು? ಕೃಷಿಯನ್ನ ಅವಲಂಬನೆ ಮಾಡಿಕೊಂಡು ದುಡಿಮೆ ಮಾಡೋದ್ರ ಬಗ್ಗೆ, ಅದರಲ್ಲಿ ಪ್ರಗತಿ ಆಗೋದ್ರ ಬಗ್ಗೆ. ಕೃಷಿನ ಸೀರಿಯಸ್ ಆಗಿ ತಗೊಂಡ್ರೆ ನಿಜವಾಗ್ ಪ್ರಗತಿ ಮಾಡಿ ಸುಖವಾದ ಜೀವನ ಮಾಡಬಹುದು. ಅದ್ರ ಬಗ್ಗೆ ಸೀರಿಯಸ್ ತಗೊಳ್ಬೇಕು. ನಾನು ಗ್ರಾಜುಯೇಟ್ ಆದ್ರೆ ನಾನು ಮಣ್ಣಿಗೆ ಕೆಲಸ ಮಾಡಬಾರ್ದು ಅನ್ನುವಂತ ಮನೋಭಾವ ನಮ್ಮನೆಯಲ್ಲಿ ಹೊರಗೋಗ್ಬೇಕು. ಹೌದು. ದನ ಸಾಕ್ಬೇಕು, ಕೋಳಿ ಸಾಕ್ಬೇಕು, ಹಂದಿ ಸಾಕ್ಬೇಕು, ಮೀನ್ ಸಾಕ್ಬೇಕು. ನಮ್ಮ ಜಾತಿ ಏನೇ ಬೆಳೀತಾ ಅದನ್ನೆಲ್ಲ ಸೀರಿಯಸ್ ನೋಡ್ಬೇಕು. ನಾವು ಬೆಳೆದ ಬೆಳೆಗೆ ಒಂದು ಒಳ್ಳೆ ಕ್ರಯನ್ ಸರ್ಕಾರ ಕೊಟ್ರೆ ನಿಜವಾಗ ನಮಗೆ ಇಂಟ್ರೆಸ್ಟ್ ಅನ್ನು ಬೆಳೀತೇವೆ. ಎಷ್ಟೋ ಜನ ರೈತರು ಟೊಮೆಟೊ ಬೆಳೀತಾರೆ, ಬೆಳೆದಾಗ ಕ್ರಯ ಇರೋದಿಲ್ಲ. ಕಾಫಿ ಬೆಳಿತೇವೆ, ಕಾಫಿ ಬೋರ್ಡ್ ಹೋಗ್ಬಿಡುತ್ತೆ. ಈಗ ಕಾಫಿ ಬೇಕಾದ ಕ್ರಯ ಇರೋದಿಲ್ಲ. ಏನೋ ಒಂದು ಸರ್ಕಾರ ಅದರ ಮಿನಿಮಮ್ ಪ್ರೈಸ್ ಅಂತ ಮಾಡಿದೆ ಅಲ್ವಾ? ಬೆಳೆ ನಾವಿದ್ದೇವೆ ಅಂತ ಹೇಳಿದ್ರೆ ಸಾಕು, ಎಲ್ಲ ರೈತರು ಬೆಳೀತಾರೆ. ಒಂದು ಚೆನ್ನಾಗಿ ತೊಡಸ್ಕೊಳ್ಬೇಕು, ಇನ್ನೊಂದು ಒಳ್ಳೆ ಬೆಲೆ ಸಿಗಬೇಕು ಅಲ್ವಾ? ಉಲ್ಗಲಿ ಗ್ರಾಮದ ಸುತ್ತಮುತ್ತ ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ನಿಮ್ ಕಡೆಗೆ ಯಾವ್ದು ಕಾಫಿ ತಳಿ ಬೆಳೆ ಸೂಕ್ತವಾಗಿ ಅರೇಬಿಕ ಕಾಫಿನೇ ಅಲ್ವಾ? ಈಗ ಕಾಂಡ ಕೊರಕ ಗಲಾಟಿನಲ್ಲಿ ನಮಗೆ ಅರೇಬಿಕ ಉಳಿಸಲಿಕ್ಕೆ ಆಗ್ತಾ ಇಲ್ಲ. ರೋಬಸ್ಟ್ ರೋಬಸ್ಟ್ ಅನ್ನೋ ಚೆನ್ನಾಗಿ ಬರುತ್ತೆ ಬರುತ್ತೆ ಇಳಸ್ಪಟ್ಟೆ ಗೊಣೆಕ ಪಕ್ಕದ ಅಷ್ಟು ಫಸಲಿಲ್ಲ ಆಗಲ್ಲ ಅದು ಬರ್ತದೆ. ಇನ್ನೇನು ನಾವು ಇದಿಲ್ಲ, ನನಗೆ ಆ ತರ ಆಗುತ್ತೀವಿ. ಉಳಿದು ಅಸಾಧ್ಯ ಗಲಾಟೆ ಆಗ್ತದೆ ನಮಗೆ, ಕಟ್ಟು ಮಾಡಕ್ಕಾಗ್ತಾ ಇಲ್ಲ. ಹೌದು, ಎಂತೆಂತ ಮರಗಳು ಇದಾವ ನಿಮ್ಮಲ್ಲಿ ಕಾಫಿ ತೋಟದಲ್ಲಿ? ಮೊನ್ನೆ ಇದೆ, ನಂದಿ ಇದೆ, ಬೀಟೆ ಮರ ಇದೆ, ಸೂರ್ ಜಾಸ್ತಿ ಇದೆ, ಹತ್ತಿ ಮರ, ಮೊಗ ಇದೆ, ಗಂಡು ಮರ ಇತ್ತು, ಗಂಡು ಮರ ಪೂರ್ತಿ ಖಾಲಿ ಆಯ್ತು. ಓಹೋ, ಕಿತ್ತಳೆ ಹಾಕೊಂಡಿದ್ದೀರಾ? ಕಿತ್ತಳೆ ಬರ್ತಾ ಇಲ್ಲ ಚೆನ್ನಾಗಿ, ಒಂದೇ ಪಸ್ಲಿ ಗಿಡ ತಗೊಬಿಡುತ್ತೆ, ಹಾಕ್ತೇವೆ ಹೋಗ್ತಾ ಉಂಟು. ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನಮಗೆ ಕಿತ್ತಳೆ. ಈಗ ಒಂದು ಕಿತ್ತಳೆ ಚೆನ್ನಾಗಿ ಬರ್ತಾ ಇತ್ತು ಇಲ್ಲಿ. ಅಡಿಕೆನೂ ಏರ್ಬೇಕಲ್ಲ ಅಲ್ವಾ? ಅಡಿಕೆ ಹಾಕಿದ್ದೇವೆ. ಎಷ್ಟು ಎಕರೆಯಲ್ಲಿ ಅಡಿಕೆ ಇದೆ? ಇಂಟರ್ಪ್ಯಾಕ್ಟ್ ಮಾಡಿಬಿಟ್ಟಿದೆ. ಓಹೋ, ಸರಿನೇ, ಸಪರೇಟ್ ಆಗಿಲ್ಲ ಅದು. ಸುಮಾರು ಎಷ್ಟು ಮರಗಳು ಇರಬಹುದು? 800. ತಾವು ಬಾಲ್ಯದಿಂದಲೂ ಕೃಷಿಯಲ್ಲಿ ಕೆಲಸ ಮಾಡ್ಕೊಂತ ಬಂದ್ರಿ, ಸಾಮಾಜಿಕವಾಗಿಯೂ ಭಾಗಿಯಾಗಿದ್ದೀರಿ. ಈ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಕೃಷಿ ಕಡಿಮೆ ಆಗ್ಬಿಡುತ್ತೆ, ಕೃಷಿಯಲ್ಲಿ ಬೆಳವಣಿಗೆಗೂ ಅಡ್ಡಿ ಆತಂಕಗಳಲ್ವಾ? ಹೌದು, ತುಂಬಾ ಕೋಳಿ ಸಾಕ್ತಾ ಇದ್ದಾರೆ. ಹೌದಾ, ಕೋಳಿ ಅಂದ್ರೆ ಎಂತದು? ಸಾಕೋದು, ಕೋಳಿ ಸಾಕೋದು ತುಂಬಾ ಇಂಟ್ರೆಸ್ಟ್ ನನಗೆ. ಅಂದ್ರೆ ನೂರಾರು ಸಾವಿರಾರು ಸಾಕ್ತಾ ಇದ್ರೆ? ಸಾಕ್ತಾ ಇದ್ದೆ. ಚೆನ್ನಾಗಿ ತೊಡಸ್ಕೊಂಡ್ ಬಂದಿದ್ದೀರಿ, ಹಾಗೆ ಒಂಥರ ಅದರಿಂದ ಅನುಕೂಲ ಅಭಿವೃದ್ಧಿನೂ ಕಂಡಿದ್ದೀರಿ ಕೃಷಿಯಲ್ಲಿ. ಹೌದೌದು, ಕೃಷಿ ಯಾವಾಗ ಮನುಷ್ಯನ ಕೈ ಬೀಳೋದಿಲ್ಲ. ತೊಂದರೆ ಆಗ್ಬೋದು, ಒಂದ್ ವರ್ಷ ಅನುಕೂಲ ಆಗುತ್ತೆ. ಅಂದ್ರೆ ಫ್ಲಾಶಿಯಾಗಿ ಮೇಲೆ ಹೋಗ್ಬೇಕು ಅನ್ನೋ ದೃಷ್ಟಿ ಮಾತ್ರ ತಪ್ಪು. ನಮ್ ಸಂಸ್ಥೆ ನೆಮ್ಮದಿಯಾಗಿ ನಾವು ನೆಮ್ಮದಿಯಾಗಿ ಇರ್ಬೋದು. ಹೌದು, ನಿಜ ನಿಜ. ಪಬ್ಲಿಕ್ ಸಹಾಯ ಮಾಡ್ಕೊಂಡು ಬೆಳೆದಂತ ಬೆಳೆ ಕೊಟ್ಕೊಂಡು. ಹೌದು, ನಿಜ. ಸಂತೋಷ ಆಯ್ತು, ನಿಮ್ಮ ಹಿರಿಯ ವಯಸ್ಸಿನಲ್ಲೂ ಚೆನ್ನಾಗಿ ಮಾತಾಡಿದ್ರಿ, ಎಷ್ಟೋ ವಿಚಾರಗಳನ್ನ ನೆನಪು ಮಾಡ್ಕೊಂಡ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರೆ ಇದುವರೆಗೆ ಹಿರಿಯ ಕೃಷಿಕ, ಸೋಮಾರಪೇಟೆ ತಾಲೂಕು ಉಲುಗುಲಿಯ ಪನ್ಯಾತೋಟದ ಎಸ್ ಬಿ ಶಂಕರ್ ಅವರ ಜೊತೆಗೆ ನಾವು ಮಾತನಾಡಿದ ವಿಚಾರಗಳನ್ನು ಆಲಿಸಿಕೊಂಡ್ರೆ. 85 ವರ್ಷ ವಯಸ್ಸಿನಲ್ಲೂ ಲವಲವಿಕೆಯಿಂದ ಶಂಕರಣ್ಣ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಸಂಖ್ಯೆ 944-86-4-8-4-3-4 944-86-4-8-4-3-4. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳಿದ್ರೆ ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಒಂದೊಂದು ಗ್ರಾಂ ಮಣ್ಣಿನಲ್ಲಿ, ಒಂದು ಗ್ರಾಂ ಸಗಣಿಯಲ್ಲಿ, ಗೊಬ್ಬರದಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ಇದಾವಂತ ಎಣಿಸ್ಲಿಕ್ಕೆ ಹೋದ್ರೆ ಅವುಗಳ ಸಂಖ್ಯೆ ಕೇವಲ 100 ಅಲ್ಲ, 1000 ಅಲ್ಲ, 1,00,000 ಅಲ್ಲ, ಕೋಟಿ ಕೋಟಿ ಹೇಳ್ತಾರೆ. ಫಲವತ್ತಾದ ಮಣ್ಣಿನ ಒಂದು ಗ್ರಾಮ್ನಲ್ಲಿ 100,000,000,000 ಸೂಕ್ಷ್ಮ ಜೀವಿಗಳಿರ್ತವಂತೆ. ಒಂದು ಗ್ರಾಮ್ ಸಗಣಿಯಲ್ಲಿ, ಅದು ನಾಟಿ ಹಸುವಿನ ಸಗಣಿಯಲ್ಲಿ 500-600 ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತೆ ಅನ್ಕೊಂಡು ಬಲ್ಲವರು ನುಡಿಯೋದಿದೆ. ಸಿಂಧಿ ಹಸು ಅಥವಾ ಸಂಕರ ತಳಿ ಹಸುವಿನ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆನೆ. ಅದರಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳು ನಾಟಿ ಹಸುವಿನ ಸಗಣಿಯಲ್ಲಿ ಹೆಚ್ಚಿರ್ತವಂತ ಅನ್ಕೊಂಡು ಅಧ್ಯಯನಗಳ ವರದಿಗಳನ್ನು ಮಾಧ್ಯಮಗಳು ಪ್ರಕಟಣೆ ಮಾಡಿದವೆ. ಹೀಗೆ ಪರಿಸರದಲ್ಲಿ ಏನೆಲ್ಲ ಸೂಕ್ಷ್ಮ ಜೀವಿಗಳಿದೆ ನೋಡಿ. ಉಪಕಾರಿ ಸೂಕ್ಷ್ಮ ಜೀವಿಗಳು, ಅಪಾಯ ತಂದೊಡ್ಡುವ ಸೂಕ್ಷ್ಮ ಜೀವಿಗಳು, ಇವು ಕಣ್ಣಿಗೆ ಕಾಣುವುದಿಲ್ಲ. ನಮ್ಮ ಬೆಳೆಗಳಲ್ಲಿ ಕಾಣಿಸುವ 10-6 ರೋಗಗಳಿಗೆ ಸೂಕ್ಷ್ಮ ಜೀವಿಗಳೇ ಮೂಲ ಕಾರಣ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ರೋಗಗಳನ್ನು ತಂದೊಡ್ತವೆ. ಈ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಹತೋಟಿ ಮಾಡಲಿಕ್ಕೆ ಮಣ್ಣಿನಲ್ಲಿ ಮತ್ತು ಪರಿಸರದಲ್ಲಿ ಉಪಕಾರಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಕೆಲವು ಶಿಲೀಂಧ್ರ ರೋಗಗಳನ್ನು ಉಪಕಾರಿ ಶಿಲೀಂಧ್ರಗಳು ಹತೋಟಿ ಮಾಡುತ್ತವೆ. ಕೆಲವು ಶಿಲೀಂಧ್ರಗಳು ಬರೀ ಶಿಲೀಂಧ್ರಗಳನ್ನಲ್ದಲನೆ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದಿದೆ. ಹೀಗೆ ಸೂಕ್ಷ್ಮ ಜೀವಿಗಳು ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ, ಬೇರುಗಳಲ್ಲಿ, ಸಸ್ಯಗಳ ಬೇರೆ ಬೇರೆ ಭಾಗಗಳಲ್ಲೂ ಕಾಣಿಸಿಕೊಳ್ಳೋದಿದೆ. ಹಾಲಿನಲ್ಲೂ ಸೂಕ್ಷ್ಮ ಜೀವಿಗಳಿದ್ದಾವೆ ಅಲ್ವಾ ಶ್ರೋತೃಗಳೇ? ಮೊಸರು ಮಜ್ಜಿಗೆಯಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳಿದ್ದಾವೆ. ಮೊಸರಾಗ್ಲಿಕ್ಕೆ ಸೂಕ್ಷ್ಮ ಜೀವಿಯೇ ಕಾರಣ. ಲ್ಯಾಕ್ಟೋಬೆಸಿಲಸ್, ಇದಿಲ್ಲದ ಹೋದ್ರೆ ಹಾಲು ಮೊಸರೇ ಆಗುವುದಿಲ್ಲ. ಹೀಗೆ ಸೂಕ್ಷ್ಮ ಜೀವಿಗಳ ಜಗತ್ತನ್ನ ಜಾಲಾಡಿಸ್ತಾ ಹೋದ್ರೆ

ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ, ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ಸರಣಿ ಕಾರ್ಯಕ್ರಮ ಪಂಪನ ಪೆಂಪು. ಪ್ರತಿ ಭಾನುವಾರ ಬೆಳಗ್ಗೆ 7:15 ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಪಂಪ ಭಾರತದ ಉತ್ಕೃಷ್ಟ ಪಾತ್ರಗಳ ಅನಾವರಣವನ್ನು ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15 ಪಂಪನ ಪೆಂಪು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲೆಯಲ್ಲಿ COVID-19 ಪಾಸಿಟಿವಿಟಿ ಪ್ರಮಾಣ 2% ಕಮ್ಮಿಯಾದರೆ ಸರ್ಕಾರ ಶಾಲಾ ಕಾಲೇಜು ಶುರು ಮಾಡಿಕೆ ಅವಕಾಶ ಕೊಟ್ಟದೆ. ಆ ನಿಟ್ಟಿನಲ್ಲಿ ಕೇರಳ ರಾಜ್ಯದಿಂದ ಓದಿಕೆ ಜಿಲ್ಲೆಗೆ ಬರುವ ಮಕ್ಕಳ ಸಾಂಸ್ಥಿಕ ಕ್ವಾರಂಟೈನ್ಗೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳೋಕೂತ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರಾವು ನಿರ್ದೇಶನ ಕೊಟ್ಟಳು. ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಜಿಲ್ಲೆಯ ಪದವಿ ಪೂರ್ವ ಕಾಲೇಜು, ಪದವಿ ಸ್ನಾತಕೋತ್ತರ ಪದವಿ ಕಾಲೇಜುಗಳ ಪ್ರಾಂಶುಪಾಲರೊಟ್ಟಿಗೆ ಇಂದು ನಡೆದ ಸಭೆಯಲ್ಲಿ ಅವು ಮಾತಾಡಿದವು. ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ಶುರುವಾದರೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಕ್ಕೂ, ಕೇರಳದಿಂದ ಬರುವ ಮಕ್ಕ ಕೋವಿಡ್ ನಿರೋಧಕ ಲಸಿಕೆ ಪಡ್ಕೊಂಡಿದ್ದರೇನು, 72 ಗಂಟೆಗಳೊಳಗಿನ ನೆಗೆಟಿವ್ ವರದಿ ಇದ್ದರೇನು, ಇಲ್ಲಿಗೆ ಬಂದು 7 ದಿನ ಕ್ವಾರಂಟೈನ್ಲಿದ್ದು ಮತ್ತೆ ಪರೀಕ್ಷೆ ಮಾಡಿಸಿ ತರಗತಿಗಳಿಗೆ ಹಾಜರಾಕೂತ ಇವು ಹೇಳಿದವು. ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಮಾತಾಡಿ, ನೋಡಲ್ ಅಧಿಕಾರಿಗೆ ಕೋವಿಡ್ ಪ್ರಕರಣಗ ಜಾಸ್ತಿ ವರದಿಯಾಗುವ ಸೂಕ್ಷ್ಮ ಪ್ರದೇಶಗಳ ಕಡೆ ವಿಶೇಷ ಗಮನ ಹರಿಸೋಕ್ಕೂ ಗ್ರಾಮ ಪಂಚಾಯತ್ ಕಾರ್ಯಪಡೆ ಸಭೆ ವಾರಲ್ಲಿ 2 ದಿನ ನಡೆಸೋಕೂತ ಹೇಳಿದವು. ಜಿಲ್ಲೆಯಲ್ಲಿ COVID-19 ಪಾಸಿಟಿವಿಟಿ ಪ್ರಮಾಣ 2% ಕಮ್ಮಿಯಾಗ್ತಿಲ್ಲ, ಆದ್ದರಿಂದ ಜಿಲ್ಲೆಯ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಇನ್ನೂ ಬಿಗಿ ಕ್ರಮ ಕೈಗೊಳ್ಳುವುದರೊಟ್ಟಿಗೆ ಕೇರಳ ರಾಜ್ಯದ ಗಡಿಭಾಗಲಿರುವ 20 ಕಿಲೋಮೀಟರ್ ವ್ಯಾಪ್ತಿನ ಎಲ್ಲಾ ಗ್ರಾಮಗಳ 18 ವರ್ಷ ಮೇಲ್ಪಟ್ಟವಕ್ಕೆ ಲಸಿಕೆ ನೀಡಕೂತ ಇವು ನಿರ್ದೇಶನ ಕೊಟ್ಟಳು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು ಸೇರಿದಂಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ತ್ರೈಮಾಸಿಕ ಪೊಂಗುರಿ ಸಂಚಿಕೆನ ಸಾಹಿತಿ ಕಲಾವಿದರಿಗೆ ಅವಕಾಶ ಕೊಡುವ ನಿಟ್ಟಿನಲ್ಲಿ ಪ್ರಕಟಿಸುತ್ತಿದ್ದು ಇಲ್ಲಿ ಮುಟ್ಟ 3 ಸಂಚಿಕೆ ಬಿಡುಗಡೆ ಅಟ್ಟು. ಆದ್ದರಿಂದ ಎಲ್ಲಿನೂ ಪ್ರಕಟ ಆಗದ ತಮ್ಮ ಸ್ವಂತ ರಚನೆನ ಕೊಡವ ಭಾಷೆಯಲ್ಲಿ ರಚನೆ ಮಾಡಿದ ಕತೆ, ಕವನ, ಚುಟುಕ, ವೈಚಾರಿಕ ಲೇಖನ, ನಗೆಹನಿ, ಪ್ರಬಂಧ, ಸಂಶೋಧನಾ ಲೇಖನಗಳನ್ನ ನುಡಿ ಫಾಂಟ್ಲಿ ಹಾಳೆನ ಒಂದೇ ಬದಲಿ ಟೈಪ್ ಮಾಡಿ ಅಲ್ಲರೆ ಅಚ್ಚುಕಟ್ಟಾಗಿ ಬರೆದು 30 ಅಕ್ಟೋಬರ್ ಅಕಾಡೆಮಿನ ಕಚೇರಿಗೆ ತಲುಪಿಸಕ್ಕೂತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿದರು. ಜಿಲ್ಲೆಯಲ್ಲಿ ಇಂದು 48 ಹೊಸ COVID-19 ಪ್ರಕರಣಗ ದೃಢಾಟು. ಮಡಿಕೇರಿ ತಾಲೂಕಲ್ಲಿ 11, ಸೋಮವಾರಪೇಟೆ ತಾಲೂಕಲ್ಲಿ 18, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 19 ಪ್ರಕರಣಗ ಕಂಡುಬಂದಿತು. ಜಿಲ್ಲೆನ ಒಟ್ಟು ಪ್ರಕರಣಗಳ ಸಂಖ್ಯೆ 33,828 ಆಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ 55 ಜನ ಹುಷಾರಾಗಿ ಮನೆಗೆ ಹೋಗಳು. 626 ಸಕ್ರಿಯ ಪ್ರಕರಣಗ ಇದ್ದು ಇಲ್ಲಿ ಮುಟ್ಟ 414 ಸಾವು ಪ್ರಕರಣಗ ವರದಿಯಾಟು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 82 ಆಟು. ಪಾಸಿಟಿವಿಟಿ ರೇಟ್ 1.16 ಆಟೂತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ತಿಳಿಸಿದಳು. ಇಂದು ಬೆಳಗ್ಗೆಗೆ ಆಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 10.63 mm ಮಳೆ ದಾಖಲಾಟು. ಜನವರಿಯಿಂದ ಇಲ್ಲಿ ಮುಟ್ಟ 2098.15 mm ಮಳೆ ದಾಖಲಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 2019.63 mm ಮಳೆ ದಾಖಲಾಗಿತ್ತು. ಇಂದು ಮಡಿಕೇರಿಯಲ್ಲಿ 7, ನಾಪೋಕ್ಲೂಲಿ 16, ಸಂಪಾಜಿಯಲ್ಲಿ 32, ಭಾಗಮಂಡಲಲ್ಲಿ 35, ಹುದಿಕೇರಿಯಲ್ಲಿ 10 mm ಮಳೆ ದಾಖಲಾಟು. ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಅವು ಸೆಪ್ಟೆಂಬರ್ 4 ನಾಡ್ದ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದು ಬೆಳಗ್ಗೆ 10:30 ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುವೆತ್ತ ಕರ್ನಾಟಕ ಲೋಕಾಯುಕ್ತ ರಿಜಿಸ್ಟ್ರಾರ್ ಅವು ತಿಳಿಸಿದಳು. ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಹಂಗೆ ಶುಚಿತ್ವ ಕಾಪಾಡುವ ನಿಟ್ಟಿನಲ್ಲಿ ಮಡಿಕೇರಿ ಪೇಟೆನ ಕುರಿ, ಕೋಳಿ ಮತ್ತು ಮೀನು ಮಾರಾಟಗಾರರೊಟ್ಟಿಗೆ ಪೌರಾಯುಕ್ತರಾದ ಎಸ್ ವಿ ರಾಮದಾಸ್ ಅವರು ಸಭೆ ನಡೆಸಿದರು. ಜಾಸ್ತಿ ತ್ಯಾಜ್ಯ ಮಾಂಸದ ಅಂಗಡಿಗಳಲ್ಲಿ ಉತ್ಪಾದನೆಯಾಗ್ತಿದ್ದು ಈ ನಿಟ್ಟಿನಲ್ಲಿ ನಗರಸಭೆ ಕಸದ ವಾಹನಕ್ಕೆ ಹಸಿ ಮತ್ತು ಒಣ ಕಸನ ಬ್ಯಾರೆ ಮಾಡಿಕೊಡೋಕು ತಯವು ತಿಳಿಸಿದರು. ಯಾಗೋಳು ಪೌರ ಕಾರ್ಮಿಕರು ಕಸ ತಕ್ಕಣಿಕೆ ಬಾಕನ ಬ್ಯಾರೆ ಮಾಡಿಕೊಡೋಕು ನಿಯಮ ಉಲ್ಲಂಘನೆ ಮಾಡ್ರೆ ನಿಯಮಾನುಸಾರ ಕ್ರಮ ತಕ್ಕಣಲಾದೆ ತಯವು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕೂಟಲಿ ಇದೇ ತಿಂಗಳ 5:00 to 10:00 ಮಡಿಕೇರಿನ ಸಂತ ಮೈಕಲರ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಹಂಚಿಕೆ ಕಾರ್ಯಕ್ರಮ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಕೆಜಿ ಬೋಪಯ್ಯ, ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್, ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸೇರಿದಂತೆ ಮುಖ್ಯ ಪಟ್ಟವು ಅಧಿಕಾರಿಗ ಜನಪ್ರತಿನಿಧಿಗ ಹಾಜರಿದ್ದವೆ. ಕಾನೂನು ಮಾಪನಶಾಸ್ತ್ರ ಇಲಾಖೆನ ವತಿಯಿಂದ ತಾತ್ಕಾಲಿಕ ಸತ್ಯಾಪನ ಮುದ್ರಾ ಶಿಬಿರ ನಾಳೆಯಿಂದ 15 ಮುಟ್ಟ ವಿರಾಜಪೇಟೆನ ಅಪ್ಪಯ್ಯ ಸ್ವಾಮಿ ಬಡಾವಣೆನ ಫೆಡರೇಷನ್ ರೈಸ್ ಮಿಲ್ನಲ್ಲಿ ಏರ್ಪಾಟು ಮಾಡಲಾಯಿತು. ತಮ್ಮಲ್ಲಿ ಉಪಯೋಗಿಸುವ ಅಳತೆ, ತೂಕ ಮತ್ತು ತೂಕದ ಸಾಧನಗಳನ್ನು ಹಾಜರುಪಡಿಸಿ ಸತ್ಯಾಪನೆ ಮುದ್ರೆ ಮಾಡಿಸಿ ಕಣಕೂತ ಇಲಾಖೆನ ನಿರೀಕ್ಷಕರು ತಿಳಿಸಿದರು. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ವರ್ಸೋಳು ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿ ಶಾಲಾ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿಕೆ ಸುಮಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಉಂಟು. ಆ ನಿಟ್ಟಿನಲ್ಲಿ ಈ ವರ್ಷನು ಅರ್ಶಿಣ ಗಣೇಶನ ಪ್ರತಿಮೆನ ತಯಾರು ಮಾಡಿ ಹಬ್ಬ ಆಚರಣೆ ಮಾಡಕೂತ ಮಂಡಳಿನ ಪರಿಸರ ಅಧಿಕಾರಿ ಗಣೇಶನವು ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಮಡಿಕೇರಿ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಬ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. 0% ಇಂಟ್ರೆಸ್ಟ್ ನಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ ಐಟಮ್ಗಳಿಗೂ ಸಾಲ ಸೌಲಭ್ಯ. ಬಾಷ್ ವಾಷಿಂಗ್ ಮಷೀನ್, ಮೈಕ್ರೋ ಓವರ್ ಡ್ರೈಯರ್, ಡಿಶ್ ವಾಷರ್ ಗಳ ಮೇಲೆ ಭಾರಿ ಕಡಿತ, ಉಚಿತ ಕೊಡುಗೆಗಳು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಫರ್ನಿಚರ್ ಗಳ ಬೃಹತ್ ಮಳಿಗೆ. ಬ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ನ ಕೊಡುಗೆ. ಡೈಮಂಡ್ ಜ್ಯುವೆಲರಿ ಮೇಲೆ ಅಪ್ ಟು 20% ಆಫ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ ಅಪ್ ಟು 20% ಡಿಸ್ಕೌಂಟ್. ತ್ವರೆ ಮಾಡಿ ತನಿಷ್ಕ್, ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಕಂಡೀಷನ್ ಸಪ್ಲೈ. ಕೊಡಗಿನ ಮಹಾಜನತೆಗೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ ವತಿಯಿಂದ ಕೈಲ್ ಪೋಳ್ದ ಹಬ್ಬದ ಶುಭಾಶಯಗಳು. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಗುಣಗುಪ್ಪಲು ಕಾವೇರಿ ಕಾಲೇಜಿನ ಪದವಿ ವಿಭಾಗದಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಹಾಗೂ ಸ್ನಾತಕೋತ್ತರ ವಿಭಾಗದಲ್ಲಿ ಎಂಕಾಂ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವಿದ್ದು ಉತ್ತಮ ಶೈಕ್ಷಣಿಕ ಪರಿಸರ, ವರ್ಷಂಪ್ರತಿ ರ್ಯಾಂಕ್ಗಳು, ಸುಸಜ್ಜಿತ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್, ಲ್ಯಾಂಗ್ವೇಜ್ ಲ್ಯಾಬ್ಗಳ ಸೌಲಭ್ಯ, ಎನ್ಸಿಸಿ, ಎನ್ಎಸ್ಎಸ್, ರೋವರ್ ಅಂಡ್ ರೇಂಜರ್ಸ್, ರೆಡ್ ಕ್ರಾಸ್ ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ. ವಿವಿಧ ವೃತ್ತಿಗಳಿಗೆ ತರಬೇತಿ ನೀಡಲು ನುರಿತ ತರಬೇತುದಾರರು ಲಭ್ಯವಿದ್ದು ವಿವಿಧ ಕಂಪನಿಗಳಿಂದ ಕ್ಯಾಂಪಸ್ ಸೆಲೆಕ್ಷನ್ ನಡೆಸಲಾಗುತ್ತದೆ. 2021-22 ಸಾಲಿನಿಂದ ಸೇನೆಗೆ ಸೇರಲು ಆಸಕ್ತಿರುವ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಆಲೋಚನೆಯನ್ನು ಮಾಡಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಕಾಲೇಜಿನ ಕಚೇರಿಯಿಂದ ಪ್ರವೇಶಾತಿ ಅರ್ಜಿಯನ್ನು ಪಡೆದುಕೊಳ್ಳಬಹುದು. ಮೊದಲು ಬಂದವರಿಗೆ ಮೊದಲು ಆದ್ಯತೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂಬಿ ಕಾವೇರಪ್ಪ ಅವರು ತಿಳಿಸಿದ್ದಾರೆ. ವಿವರಗಳಿಗೆ ಕಾಲ್ ಮಾಡಿ 08274247262 ಅಥವಾ 247045. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತಿರ ಯಶೋಧ ಪ್ರಕಾಶ್ ನಿರ್ಮಾಣ ಹತ್ರ, ಕೊಟ್ಟಕತ್ತಿರ ಪ್ರಕಾಶ್ ಕಾರ್ಯಪ್ಪ ನಿರ್ದೇಶನ ಹತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಇದೇ ತಿಂಗಳ 6 ಮೂರ್ನಾಡು ಕೊಡವ ಸಮಾಜದಲ್ಲಿ ಪ್ರತಿದಿನ 4 ಪ್ರದರ್ಶನ ಕಾಂಬ. ಬುಕ್ಕಿಂಗ್ ಕಾಯ್ತು ಸಂಪರ್ಕ ಚಿಡಿ ಮೂರ್ನಾಡು ಕೊಡವ ಸಮಾಜ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕಾದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನೆಲಜಿ ಗ್ರಾಮ, ಕೋಟೆರ ಚೇತನ್ ನೀತಿ ದಂಪತಿರ ಮೋವ ಸಾನ್ವಿ ಗಂಗಮಂಡ ಆದ್ಯ ಪುಟ್ಟನ ನಮ್ಮ ಇಂದು ಕುಂಜಿ ಕೋಟೆರ ಸಾನ್ವಿ ಗಂಗಮಂಗ್ ಮಾಗೂರು ಇಗುತಪ್ಪ ಕಾವೇರಮ್ಮರ ಆಶ್ವದ ಇರಡಂದು ನಲ್ಲಮೆ ಬಂದಿತ್ತು. ಪಪ್ಪ ಅಮ್ಮ ಅಕ್ಕ ಯಾನ್ವಿ ಭೋಜಮ್ಮ ತಾತ ಮೊಣ್ಣಪ್ಪ ಚೋಯ ಮಾಡಂಡ ತಾತ ಓಯ್ಯ ಗಣೇಶ್ ಪುಷ್ಪ ಮಾವ ಮಾಯಿ ಅಯ್ಯಣ್ಣ ಶಿಲ್ಪ ಬಾವ ಪ್ರೀತಮ್ ಬಲ್ಯಪ್ಪ ಬಲ್ಯಮಿ ಬಿದ್ದಂಡ ಶರಣು ಶ್ರುತಿ ಅಣ್ಣಂಗ ಶಯನ್ ಲಿತನ್ ಮಾವ ಮಾಯಿ ಮಲ್ಲಂಗಡ ಸುಬ್ರಹ್ಮಣಿ ಪ್ರಭಾ ಬಾವ ದೀಕ್ಷಿತ್ ಮಾವ ಮಾಯಿ ಪಳಂಗಿಟ್ಟಿರ ಯೇಶು ಯಮುನ ಮಕ್ಕ ಶರಣು ದಿಯಾ ಪಿಂಜ ಬಿಂದು ಚಂಗಾದಿಯಾ. ಹ್ಯಾಪಿ ಬರ್ಡೇ ಸಾನ್ವಿ ಗಂಗಮ್ಮ. ಆತ್ಮೀಯ ಗ್ರಾಹಕರೇ, ದೇಶದ ಮೂರನೇ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಇದೇ ಸೆಪ್ಟೆಂಬರ್ 4ರವರೆಗೆ ಆಚರಿಸುತ್ತಿದೆ ಎಂಎಸ್ಎಂಇ ಸಪ್ತಾಹ. ಅಪ್ರಯುಕ್ತ ಉದ್ಯಮಿಗಳು, ವೈದ್ಯರು, ಕಾಂಟ್ರಾಕ್ಟರ್ಸ್, ಪ್ರೊಫೆಷನಲ್ಸ್ ಮುಂತಾದವರ ಅಗತ್ಯಗಳಿಗೆ ಹೊಂದುವಂತಹ ಕೈಗಾರಿಕೆಗಳ, ವಾಣಿಜ್ಯ ಕಟ್ಟಡಗಳ, ಕಚೇರಿ ಕ್ಲಿನಿಕ್ಗಳ ಸೆಟಪ್ಗಾಗಿ ಸ್ಪರ್ಧಾತ್ಮಕ ದರದಲ್ಲಿ ಎಂಎಸ್ಎಂಇ ಪ್ರಾಡಕ್ಟ್ ನೀಡುತ್ತಿದೆ. ಇದರ ಪ್ರಯೋಜನ ಪಡೆದುಕೊಳ್ಳಲು ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆ ಅಥವಾ ಎಂಎಸ್ಎಂಇ ಸುಲಭ್ ರೀಜನಲ್ ಆಫೀಸ್ ಮಡಿಕೇರಿ ಇಲ್ಲಿಗೆ ಭೇಟಿ ನೀಡಿ. ಮಾಹಿತಿಗಾಗಿ ಕಾಲ್ ಮಾಡಿ 9141284104. ನಾಡಿನ ಮಹಾಜನತೆಗೆ ಕೈಲ್ ಪೋಳಿದ ಹಬ್ಬದ ಶುಭಾಶಯಗಳನ್ನು ಬಯಸುತ್ತಿದ್ದಾರೆ ವಿರಾಜಪೇಟೆ ಸ್ಪೇರ್ ವೇರ್ ಆಟೋ ಪಾರ್ಟ್ಸ್ ನ ಮಾಲೀಕರಾದ ಚಿಂದುಡಿರ ಸಚಿನ್. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನಲ್ಲಿ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಫರ್ನಿಚರ್ ಗಳ ಮೇಲೆ ಅಪ್ ಟು 30% ಡಿಸ್ಕೌಂಟ್. ಕ್ವಿಕರ್ ಬಜಾರ್, ಆಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಗೌಳಿಬೀದಿ, ಮಡಿಕೇರಿ. ಓಪನಿಂಗ್ ಶಾರ್ಟ್ಲಿ ಎಟ್ ನಾಪೋಗ್ಲೋ. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ವೀರ ಶೂರಂಗಡ ನಾಡನ ಕೊಡಗಲು ನಾಳೆ ಕೈಲುಕೊಳ್ಳದನ್ನ ಕೈಪ. ಕೃಷಿ ಪ್ರಧಾನ ಜಿಲ್ಲೆ ಆನ ಕೊಡಗಲು ಪದ್ಧತಿ ಪೋಲೆ ಕಕ್ಕಡ ತಿಂಗತ್ತು ಕನ್ನಿಕೊಂಬರೆ ಕೂಡುವ ತೋಕು, ಕತ್ತಿ, ಒಡಿಕತ್ತಿ, ಪೀಚಕತ್ತಿ, ಕೂಡ್ನನಿಕೆ ಎಲ್ಲ ಆಯುಧಕ್ಕೆ ಕೈಲ್ ಪೊಳ್ದು ಕಟ್ಟುಬುವ ಚೀನ್ಯಾರ್ ಪದ್ನಟ್ಟು ಅಣ್ಣಕ್ಕ ಸೆಪ್ಟೆಂಬರ್ 3ಂದಾಂಗ್ ಐಪಣಿ ತಿಂದ ಪಿಂಜ ನೇಮ ಕೊತ್ತನಕ್ಕೆ ಕೃಷಿಕ್ ಬಳಸನ ಅತ್ಯಾರನ ಕತ್ತಿತ್ತು ಎತ್ತುವಳ ಕಳುಪು ಚಿಟ್ಟಿತ್ತು ಕನ್ನಿಕೊಂಬರೆ ಜಾಯದತ್ನ ಪೊರಮೆ ಇಡ್ತಿತ್ತು ಶುದ್ದ ಮಾಡಿತ್ತು ನೆಲಕ್ಕೆ ನಡುಬಾಡಲು ಬೆಚ್ಚಿತ್ತು ತೋಕು ಪೂ ಕೂಡ್ನನಕ್ಕೆ ಧೂಪ ಚಾಂದ್ರ ಚಿಂಗಾರ ಮಾಡಿತ್ತು ಪೂಜುವ ಬೈಯಂಜ ಕಳ್ಳುಕರಿನ ಕಾರಣಂಗ್ ಮೀದಿ ಬೆಚ್ಚಿತ್ತು ಪಿರೆಯಂಗಡ ಕಾಲು ಪುಡ್ಚಿತ್ತು ನಮ್ಮೆನ ಕೈಪ. ಕೊಡಗರ ವಿಶಿಷ್ಟ ಆಚರಣೆ ಲೋಂದಾನ ಕೈಲು ಪೊಳ್ದು ಆಯುಧ ಪೂಜರ ಕೂಟಕ್ಕೆ ಕೈ ಕಳಿಪಿನ ತಡಿರ ಶಕ್ತಿನ ಪ್ರದರ್ಶನ ಕೊತ್ತಂತ ನಮ್ಮ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ಪ್ರಮಾಣ ದಂಡು ಶೇಕಡಕ್ಕೆ ಕಮ್ಮಿ ಆಯಂಡಿಲ್ಲ ಅನ್ನನಾಯ್ತು. ಜಿಲ್ಲೆರ ಹದ್ದಲುಳ್ಳ ಚೆಕ್ ಪೋಸ್ಟ್ ಇಂಜೆಕ್ ಕಡಪತ್ರ ಕ್ರಮ ಹೊರತವಾಂಡ ಕೂಟಕ್ಕೆ ಕೇರಳ ರಾಜ್ಯತ್ರ ಹದ್ದರ 20 ಕಿಲೋಮೀಟರ್ ವ್ಯಾಪ್ತಿರ ಎಲ್ಲಾ ಗ್ರಾಮತ್ತುಳ್ಳ 18 ಬಯತು ಕಡನೆಯಂಗಕ್ಕೆ ಕೋವಿಡ್ ನಿರೋಧಕ ಚೂದು ಮದ್ದು ಕೊಡಪನಕ್ಕೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ನಿರ್ದೇಶನ ಕೊಡತತ್ತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಜಿಲ್ಲೆಯಲ್ಲಿ ಕೋವಿಡ್ 19 ಪಬ್ಬಾನ ತಡಪ ಸಂಬಂಧ ಅಧಿಕಾರಿಗಳ ಕೂಡ ನಡೆತನ ಸಭೆಯಲ್ಲಿ ತಕ್ಕ ಬಂದ ಅವು ಕುಟ್ಟ ಕರಿಕೆ ಕೂಡ್ನನಿಕೆ ಕೇರಳ ರಾಜ್ಯತ್ರ ಹದ್ದಲುಳ್ಳ ಗ್ರಾಮತ್ತುಳ್ಳ ಎಂಗಕ್ಕೆ ಇನ್ನು 15 ದಿನದ್ದು ಕೋವಿಡ್ ಚೂದು ಮದ್ದು ಕೊಡ್ತಿತ್ತು ತೀರ್ಪನಿಗೆ ಸೂಚನೆ ಕೊಡ್ತಿತ್ತು. ಕೇರಳ ತಿಂಜ ಬಪ್ಪೆಂಗಡ ಪಕ್ಕ 11 ಗಂಟೆಗೆ ಮುಪ್ಪಡೆ ಮಾಡಿಚಿಟ್ಟು ಕೋವಿಡ್ ಪರೀಕ್ಷೆಯ ಅಧಿಕೃತ ನೆಗೆಟಿವ್ ವರದಿ ಉಳ್ಳನ ಖಾತರಿ ಮಾಡಿಕೊಂಡು ಅವು 7 ದಿನ ಕಡ್ಡಾಯ ಗೃಹ ಸಂಪರ್ಕ ತೆರಲಿಪ್ಪನಿಗೆ ನೋಟಿಯೋಕ್ಕೆ ಅಧಿಕಾರಿಯಕ್ಕೆ ತಾಕೀತು ಮಾಡಿಚಿ. ಅಲ್ಲದೆ ಹೋಮ್ ಐಸೋಲೇಷನ್ ಉಳ್ಳೆಂಗಡ ಮೀದ ನಿಗಾ ಬೆಪ್ಪನೆ ಕಣ್ಣನ ಜಿಲ್ಲಾಧಿಕಾರಿ ತಾಲೂಕು ಮಟ್ಟದ ತಹಶೀಲ್ದಾರಂಗ ತಾಲೂಕು ಪಂಚಾಯತ್ ಇಒ ತಾಲೂಕು ವೈದ್ಯಾಧಿಕಾರಿಯ ಪಿಂಜ ಡಿವೈಎಸ್ಪಿಯ ಸಭೆ ನಡೆದಿತ್ತು. ಕೋವಿಡ್ನ ಪುಡ್ತಕೊಂಡ ಬಪ್ಪಕ್ಕೆ ಕ್ರಮ ಹೊರತೋಕ್ಕೆ ಸೂಚನೆ ಕೊಡ್ತತ್ತು. ಮಿನ್ನಕ್ಕೆ ತಕ್ಕ ಬರೆದಿತ್ತು ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ಪ್ರಮಾಣ ದಂಡು ಶೇಕಡಕ್ಕಿಂತ ಕಮ್ಮಿ ಆನಕ ಸ್ಕೂಲ್ನ ಶುರು ಮಾಡುವ ಹಂಗಾಯ್ತು. ಸ್ಕೂಲಲ್ಲಿ ತೊರೆದ ಕೋವಿಡ್ ಆರೈಕೆ ಕೇಂದ್ರತ್ನ ಮಹತ್ವಕ್ಕೆ ಇಕ್ಕತ್ತಿಂಜ ತಯಾರಿ ಮಾಡುವವನಕ್ಕೆ ಸಲಹೆ ಕೊಡ್ತತ್ತು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಆರೋಗ್ಯ ಇಲಾಖೆ ಅಧಿಕಾರಿಯ ಕೂಡನಕ್ಕೆ ಜಿಲ್ಲಾ ಪಿಂಜ ತಾಲೂಕು ಮಟ್ಟದ ಅಧಿಕಾರಿಯ ಹಾಜರಿಂಜತ್ತು. ಕೋವಿಡ್ ಪಾಸಿಟಿವಿಟಿ ಪ್ರಮಾಣ ದಂಡು ಶೇಕಡಕ್ಕಿಂತ ಕಮ್ಮಿ ಉಳ್ಳ ಜಿಲ್ಲೆಯಲ್ಲಿ ಸ್ಕೂಲು ಕಾಲೇಜು ಶುರು ಮಾಡುವಕ್ಕೆ ಸರ್ಕಾರ ಅನುಮತಿ ತಂದ ಪೋಲೆ ಜಿಲ್ಲೆಯಲ್ಲಿ ಪಾಸಿಟಿವಿಟಿ ಪ್ರಮಾಣ ಕಮ್ಮಿ ಆನಕ ಕೇರಳದಿಂದ ಜಿಲ್ಲೆಗೆ ಬಪ್ಪ ವಿದ್ಯಾರ್ಥಿಗಳ ಸಾಂಸ್ಥಿಕ ಕ್ವಾರಂಟೈನ್ ಬೆಪ್ಪಕ್ಕೆ ಅವಶ್ಯ ತಯಾರಿ ಮಾಡುವವನಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ ನಿರ್ದೇಶನ ಮಾಡಿಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೆಯಲ್ಲಿ ಜಿಲ್ಲೆಯ ಪದವಿ ಪೂರ್ವ ಕಾಲೇಜ್ ಪದವಿ ಸ್ನಾತಕೋತ್ತರ ಪದವಿ ಕಾಲೇಜರ ಪ್ರಿನ್ಸಿಪಾಲ್ ಕೂಡ